ನೋವಿದ ಭಕ್ತಿಯಲ್ಲಿ ಎಂಟನೇ ಲಕ್ಷಣ ಸತ್ಯ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ ಎಲ್ಲ ಆದಮೇಲೆ ನಮಗೂ ಭಗವಂತನಿಗೂ ಸಖ್ಯ ಅಂದರೆ ಫ್ರೆಂಡ್ಶಿಪ್ ಪ್ರಾರಂಭ ಆಯಿತು. ಎಲ್ಲವೂ ವಿಷ್ಣುವಿನಿಂದಲೇ, ವಿಷ್ಣುವಿಗಾಗಿ ಇತ್ಯಾದಿ ಅಂತ ನಮಗೆ ಚಿಂತನೆ ಬಂದಾಗ ಭಗವಂತ ನಮ್ಮ ಸ್ತೋತ್ರಕ್ಕೆ ಮೆಚ್ಚಿ ನಮ್ಮಲ್ಲೇ ನೆನೆ ನಿಲ್ತಾನೆ. ಕ್ಷಣ ಕ್ಷಣಕ್ಕೂ ತನ್ನ ಇರುವಿಕೆಯನ್ನು ಕಾರ್ಯಗಳ ಮೂಲಕ ನಮ್ಮ ಸ್ಮರಣೆಗೆ ತಂದುಕೊಟ್ಟು, ಅನುಭವಕ್ಕೆ ತಂದುಕೊಟ್ಟು ಮತ್ತಿಷ್ಟು ದಾರ್ಢ್ಯ ಬರುವಂಗೆ ಜೀವನನ್ನು ಅನುಗ್ರಹಿಸುವನು ಭಗವಂತ. ಕಾರ್ಯೇಣ ಕಾರಣಂ ಅವಗತಂ ಭವತಿ ಅಂತ ದ್ವಾಸುಪರ್ಣ ಸವಿಜಾಸ ಕಾಯ ಅಂತ ಶ್ರುತಿಯಂತೆ ಭಗವಂತ ನಮ್ಮೊಳಗೆ ಇದ್ದಾನೆ. ಆದರೆ ಇದುವರೆಗೆ ನಮಗೆ ಅವನ ಪರಿಚಯ ಇರಲಿಲ್ಲ. ಈಗ ಅವನ ಪರಿಚಯ ಇಷ್ಟೆಲ್ಲ ಮಾಡಿದ್ಮೇಲೆ ಆಯಿತು. ಈಗ ಆಪ್ತ ಬಂಧುವಾಗಿ, ಪರಮಾಪ್ತನಾಗಿ ಅಂದರೆ ಅವನಿಗಿಂತ ಆಪ್ತರಾದ ಜಗತ್ತಿನಲ್ಲಿ ಇನ್ನೊಂದು ವಸ್ತುವಾಗಲಿ ವ್ಯಕ್ತಿಯಾಗಿಲ್ಲ. ಆ ರೀತಿಯಾಗಿ ನಮ್ಮ ಜೊತೆ ಜೊತೆಗೆ ಇದ್ದು ಕಾರ್ಯರೂಪದಿಂದ ಭಗವಂತ ನಮಗೆ ಅವನ ಪರಿಚಯವನ್ನು ಮಾಡಿಕೊಡ್ತಾನೆ. ಇದುವರೆಗೆ ಅವಿಜ್ಞಾತನಾಗಿದ್ದ, ಅವ್ಯಕ್ತನಾಗಿದ್ದ, ಈಗ ವಿಜ್ಞಾತನಾಗ್ತಾ ಇದ್ದಾನೆ. ನಮ್ಮ ಪ್ರತಿ ಕ್ಷಣಗಳ ಆಗು ಹೋಗುಗಳ ಬಗ್ಗೆ ಅತ್ಯಂತ ಕಾಳಜಿ ವಹಿಸ್ತಾನೆ. ಅದನ್ನು ಜಗನ್ನಾಥಾಸು ಹರಿಕಥಾಮೃತಸಾರದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಆ ಪರಮಾತ್ಮ ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಅಂತ ಕೇಳಿದ್ರೆ, ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ, ಒಂದರಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಧೀನನೆಂದೆನಿಸಿ ತಡೆವ ದುರಿತ ಉಗಗಳ ಕಾಮದ ಕೊಡುವ ಸಕಲೇಷ್ಠಗಳ ಸಂತತ ನಡೆವ ನಮ್ಮಂದದಲ್ಲಿ ನವಸು ವಿಶೇಷ ಸನ್ಮಹಿಮಾಂತ. ಈ ರೀತಿಯಾಗಿ ನಮ್ಮ ನೆರಳಿನಂತೆ ನಮ್ಮ ಜೊತೆಗೆ ಇರೋನು ಯಾರು, ಸಖನಾಗಿರ್ತಕ್ಕಂಥ ಪರಮಾತ್ಮ ಅಂತ. ಸಖ ಅಂದರೆ ಮಿತ್ರ ಅಂತ, ಸ ಅಂದರೆ ಸಹಿತ, ಖ ಅಂದರೆ ಆಕಾಶ ಅಂತ. ಆ ಮಿತ್ರನ ಹತ್ರ, ಆ ಮಿತ್ರ ಅಂದರೆ ಪದದ ಅರ್ಥ ಏನು ಅಂದರೆ ಶೇರಿಂಗ್ ಎವ್ರಿಥಿಂಗ್ ಅಂತ. ಎಲ್ಲವೂ ಕೂಡ ಅವನ ಹತ್ರ ನಾವು ಹಂಚ್ಕೋತೀವಿ. ಮನೆಯಲ್ಲಿ ಯಾರ ಜೊತೆ ನಾವು ಹೇಳ್ಕೊಳ್ಳದೇ ಇದ್ದರೂ ಮಿತ್ರರ ಹತ್ರ ಹೇಳ್ಕೋತೀವಿ. ಹಾಗೆ ಭಗವಂತನೇ ನಮ್ಮ ಅವಿಜ್ಞಾತ ಸಖ ಬಂಧು ಎಲ್ಲವೂ ಕೂಡ. ಭಾಗವತ ಪುರಂಜರೋಪಾಖ್ಯಾನ ಹೇಳುತ್ತೆ, ಅವಿಜ್ಞಾತ ಚೇಷ್ಟಿತಃ ಅಂತ. ಅದನ್ನೇ ದಾಸರು ಹೇಳಿದ್ದು, ನಿನಗಿಂತ ಸಮರಾದ ಅನಿಮಿತ್ತ ಬಾಂಧವರು ಎನಗಿಲ್ಲ ಅಭಾವ ಜನ ಮೊದಲು ಅಂತ. ಅಸೃಜ್ಯ ರಾಶಿಯಲ್ಲಿದ್ದಾಗ ಯಾವ ತತ್ವಾಭಿಮಾನಿ ದೇವತೆಗಳಾಗಲಿ ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟ ತಂದೆ ತಾಯಿ ಬಂಧು ಬಳಗ ಇವರು ಯಾರೂ ಇರಲಿಲ್ಲ. ಸೃಷ್ಟಿಗೆ ಬಂದ್ವಿ, ತತ್ವಾಭಿಮಾನಿ ದೇವತೆಗಳ ಸಂಪರ್ಕನೂ ಆಯಿತು, ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟ ಎಲ್ಲ ಮಾತಾ ಪಿತೃ ಬಂಧು ಬಳಗದರ ಇದಾಯಿತು. ಮೋಕ್ಷಕ್ಕೆ ಹೋದ್ವಿ, ಆವಾಗೂ ಈ ಯಾವ ಸ್ಥೂಲ ದೇಹವೂ ಇರಲಿಲ್ಲ, ಅನಿರುದ್ಧ ಲಿಂಗ ಶರೀರಗಳು ಇರಲಿಲ್ಲ. ಆದ್ದರಿಂದ ಆವಾಗೂ ಜೊತೆಗಿದ್ದವನು ಪರಮಾತ್ಮ ಮಾತ್ರನೇ. ಅದರಿಂದ ಅನಿಮಿತ್ತ ಬಂಧು. ಹೇಗೆ ಭಗವಂತ ರಕ್ಷಣೆ ಮಾಡ್ತಾನೆ ಜೀವರನ್ನ ಅಂದರೆ, ಕಣ್ಣಿಗೆ ಎವೆಯಂದದಲ್ಲಿ ಆ ಕಣ್ಣನ್ನು ರೆಪ್ಪೆ ಸದಾ ಕಾಲ ನಿರಂತರವಾಗಿ ಯಾವ ರೀತಿ ಪ್ರತಿಫಲ ಅಪೇಕ್ಷೆ ಇಲ್ಲದೆ ರಕ್ಷಣೆ ಮಾಡ್ತಾನೋ ಆ ರೀತಿಯಾಗಿ ಭಗವಂತ ತಾನು ಸ್ವಪರಗತ ಅನಾಲೋಚನೆಯ ಸರ್ವ ವಿಷಯಕ ಜ್ಞಾನಂ ಈಶ್ವರ ಜ್ಞಾನಂ. ಆ ರೀತಿಯಾಗಿ ಆ ಜೀವನಿಗೆ ಯಾವ ಕಾಲದಲ್ಲಿ ಏನೇನು ಬೇಕೋ ಆ ಎಲ್ಲವನ್ನು ಜೀವನ ಸ್ವರೂಪ ಯೋಗ್ಯತೆಯಂತೆ ಅನುಗ್ರಹಿಸಿ ರಕ್ಷಣೆ ಮಾಡೋರು ಯಾರು, ಅನಿಮಿತ್ತ ಬಂಧು ಅಂತ ಆದರೆ ಪರಮಾತ್ಮನೇ. ಸಖ ಅಂದರೆ ಮಿತ್ರ ಅಂತ. ಆ ಮಿತ್ರ ಶಬ್ದದ ಅರ್ಥ ಏನು ಅಂದರೆ, ಮಿತ್ವ ಮಾಪಯಿತ್ವ ತ್ರಾಯತೆ ಯಸ್ಮಾತ್ ಮಿತ್ರ ಅಂತ. ಮಿತ್ವ ಅಂದರೆ ತಿಳಿದು, ಮಾಪಯಿತ್ವ ಅಂದರೆ ತಿಳಿಸಿ. ನಮಗೆ ಎಲ್ಲ ವಿಷಯಗಳನ್ನು ಮೊದಲಿಗೆ ತಿಳಿದು ತಿಳಿಸಿ ಹೇಳುವವನು ಮಿತ್ರ ಅಂಥೇಳಿ. ಅಂಥ ಮಿತ್ರ ಯಾರು ಅಂತಾದರೆ ಸಾಕ್ಷಾತ್ ಭಗವಂತ. ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂದರೆ, ಅರ್ಜುನನಿಗೆ ಸಖನಾಗಿದ್ದವನು ಯಾರು, ಕೃಷ್ಣ. ಅರ್ಜುನನನ್ನು ಎಂದೂ ಕೈ ಬಿಡಲಿಲ್ಲ ಅಂತ ಹರಿಭಕ್ತಿ ಸಾರದಲ್ಲಿ ಕನಕದಾಸ ವರ್ಣನೆ ಮಾಡ್ತಾರೆ. ನರಗೆ ಸಾರಥಿಯಾಗಿ ರಣದೊಳು ತುರಗ ನೀರಡಿಸಿದರೆ ವಾರಿಯ ಸರಸಿಯ ನಿರ್ಮಿಸಿ ಕಿರೀಟಿಯ ಕೈಯಲ್ಲಿ ಸೈಂಧವನ ಶಿರವ ಕೆಡಹಿಸಿ ಅವನ ತಂದೆಯ ಕರತಳಕ್ಕೆ ನೀಡಿಸಿದೆ. ಹರ ಹರ ಪರಮ ಸಾಹಸಿ ನೀನು ರಕ್ಷಿಸು ನಮ್ಮ ನನಭರತ ಅಂತ. ಆ ಕುದುರೆಗೆ ಬಾಯಾರಿಕೆ ಆಯಿತು ಅಂದರೆ ಅಲ್ಲೇ ಒಂದು ಸರೋವರವನ್ನು ನಿರ್ಮಾಣ ಮಾಡ್ತಾನೆ. ಆಮೇಲೆ ಆ ಸೈಂಧವ ಇವರನ್ನ ಸಂಹಾರ ಮಾಡಬೇಕು ಅಂತ ಆದರೆ ಅವನ ಶಿರಸ್ಸು ಯಾರ ಕೈಯಲ್ಲಿ ಹೋಗಿಬಿಡುತ್ತೋ ಅವನು ಸಾಯಬೇಕು ಅಂತಿರುತ್ತೆ. ಅದಕ್ಕೇನು ಬೇಕೋ ಆ ವ್ಯವಸ್ಥೆಯನ್ನು ಅರ್ಜುನನ ಮೂಲಕ ಮಾಡಿಸ್ತಾನೆ. ಹೀಗೆ ಸರ್ವವಿಧದಲ್ಲೂ ಕೂಡ ರಕ್ಷಣೆ ಮಾಡಿಸ್ತವನು ಯಾರು, ಭಗವಂತ ಅಂತ. ಪುರಂದರದಾಸರು ಹೇಳ್ತಾರೆ, ಸರ್ಪನ ಬಾಣ ಉರಿಯುತ್ತ ಬರಲು ಕಂದರ್ಪನ ಪಿತ ನೀ ರಣದಲ್ಲಿ ತಪ್ಪಿಸಿ ಪಾರ್ಥನ ರಥ ನೆಲ ಕೊತ್ತಿ ನೀ ತೋರ್ಪಡಿಸಿದೆ ಆಟ ನೀ ಬಗೆ ಬಗೆಯ ಆಟಗಳ ಎಲ್ಲಿ ಕಲಿತೆಯೇ ಅಂತ. ಆ ಸರ್ಪಾಸ್ತ್ರ ಅನ್ನೋದು ಬರ್ತಾ ಇದೆ, ಅದು ಬಂದು ಅರ್ಜುನನನ್ನು ಸಂಹಾರ ಮಾಡಲಿಕ್ಕೆ ಅಂತ ಬರ್ತಾ ಇದೆ. ಆವಾಗ ನೆಲವನ್ನು 5 ಇಂಚು ಕೆಳಗೆ ನೆಲಕ್ಕೆ ಒತ್ತಿ ಆ ರಥ 5 ಇಂಚು ಕೆಳಗೆ ಹೋಗಂಗೆ ಮಾಡಿ ಆ ಕಿರೀಟವನ್ನು ಸ್ಪರ್ಶ ಮಾಡಿ ಕಿರೀಟ ಮಾತ್ರ ಹಾರೋಗಬೇಕು. ಅರ್ಜುನನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಪತ್ತು ಬರದಂತೆ ರಕ್ಷಣೆ ಮಾಡಿದವನು ಯಾರು, ಶ್ರೀಕೃಷ್ಣ ಪರಮಾತ್ಮ ಅಂತ. ಹೀಗೆ ನಾವು ಕಷ್ಟದಲ್ಲಿರುವಾಗ ಕೂಡ ನಮ್ಮ ಎಲ್ಲ ಕಷ್ಟಗಳಿಂದ ಪಾರು ಮಾಡೋನು ಯಾರು ಅಂದರೆ ಸಖ ಅಥವಾ ಮಿತ್ರ ಅಂತ. ಪರಮಾಪ್ತ ಸಖ ಯಾರು ಅಂತ ಆದರೆ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ರಕ್ಷಣೆ ಮಾಡೋನು ಯಾರು ಅಂದರೆ ಸಾಕ್ಷಾತ್ ಭಗವಂತ ಅಂತ. ಅದಕ್ಕೆ ಆ ಭರ್ತೃಹರಿ ನೀತಿ ಶತಕದಲ್ಲಿ ಮಿತ್ರನ ಲಕ್ಷಣವನ್ನು ಹೇಳ್ತಾನೆ. ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂಚ ನ ಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣವಿದಂ ಪ್ರವದಂತಿ ಸಂತಹ ಅಂತ. ಅಕಾರ್ಯಗಳನ್ನು ಮಾಡದಂತೆ ತಡಿತಾನೆ, ಒಳ್ಳೆಯ ಕಾರ್ಯದಲ್ಲಿ ಮಿತ್ರನಾದವನಿವನನ್ನು ತೊಡಗಿಸ್ತಾನೆ, ರಹಸ್ಯಗಳನ್ನು ಕಾಪಾಡ್ತಾನೆ, ಗುಣಗಳನ್ನು ಹೊಗಳಿ ಹುರಿದುಂಬಿಸ್ತಾನೆ, ಪ್ರೋತ್ಸಾಹಿಸ್ತಾನೆ, ಸರಿಯಾದ ಸಮಯಕ್ಕೆ ಸಹಾಯ ಮಾಡ್ತಾನೆ. ಇವೆಲ್ಲ ಒಳ್ಳೆಯ ಸನ್ಮಿತ್ರನ ಲಕ್ಷಣಗಳು. ಸಖನಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹೃದಯ ವೈಶಾಲ್ಯ ಅಥವಾ ಮನೋವೈಶಾಲ್ಯ ಅಂತ. ಆ ಎಲ್ಲ ಗುಣಗಳು ಕೂಡ ಮಿತ್ರನಲ್ಲಿ ಇರುವಂಥದ್ದು. ಭಗವಂತ ನಮ್ಮ ನಿಜವಾದ ಸಖ ಅಥವಾ ಮಿತ್ರ ಅನ್ನೋದಕ್ಕೆ ನಮ್ಮ ಅನುಭವನೇ ಸಾಕ್ಷಿ ಅಂತ. ಏನು ಅಂದರೆ, ನಾವು ಪ್ರತಿನಿತ್ಯ ನಮ್ಮ ನಮ್ಮ ಚಟುವಟಿಕೆಗಳನ್ನು ಮರೆತು ಬದುಕ್ತಾ ಇದ್ದರೂ ಕೂಡ ಭಗವಂತ ನಮ್ಮ ಸಖನಾಗಿ ನಮ್ಮೊಳಗೆ ಇದ್ದು ನಮ್ಮಿಂದ ತಪ್ಪದೆ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನು ಮಾಡಿಸ್ಬೇಕೋ ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಆ ಭಗವಂತ ನಮ್ಮೊಳಗೆ ಮಾಡಿಸ್ತಾನೆ. ಅದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂತಾದರೆ, ನಾವು ಉಸಿರಾಡ್ತಿದ್ದೀವಿ ಅನ್ನೋದನ್ನೇ ನಾವು ಮರೆತಿರ್ತೀವಿ. ಹಾಗಿದ್ದರೂ ನಮ್ಮ ಉಸಿರಾಟ ಅನ್ನೋದು ಎಂದಿಗೂ ನಿಂತಿಲ್ಲ. ಭಗವಂತ ಸದಾಕಾಲ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಅಂತ ಕಾಲಕಾಲಕ್ಕೆ ಅವಸ್ಥೆಗಳನ್ನು ತಂದುಕೊಟ್ಟು ನಮ್ಮಿಂದ ಮಾಡಿಸುವ ಪರಮಾಪ್ತ ಸಖನಾಗಿದ್ದರಿಂದ ಇಷ್ಟು ಉಪಕಾರ ಮಾಡೋನು ಭಗವಂತ. ಆ ವಾಯುದೇವರ ಮೂಲಕ ನಮ್ಮೊಳಗೆ ಪ್ರತಿನಿತ್ಯ ಒಂದು ದಿನದೊಳಗೆ ಅನಿಲನ 21,600 ಶ್ವಾಸ ಜಪಗಳನ್ನು ಮುಕುಂದನಾಜ್ಞದೆ ಮಾಡಿಸಿ ಲೋಕಗಳ ಪೊರೆವ ಅಂತ. ಪರಮಾತ್ಮನ ಆಜ್ಞೆಯಂತೆ ವಾಯುದೇವರು ನಮ್ಮಲ್ಲಿ ಶ್ವಾಸೋಚ್ಛ್ವಾಸ ಜಪಗಳನ್ನು ಮಾಡ್ತಾರಲ್ಲ, ಅದನ್ನು ಮಾಡಿಸೋನು ಯಾರು? ಭಗವಂತ. ಒಂದು ದಿನವಾದರೂ ಅವರು ಮಾಡಿದ್ದಕ್ಕೆ ಕೃತಜ್ಞತೆಯನ್ನು ಇದುವರೆಗೆ ಸಲ್ಲಿಸಿದೀವ? ಇಲ್ಲ. ನಾವು ಕೃತಜ್ಞತೆಯನ್ನು ಸಲ್ಲಿಸಿಲ್ಲ ಅಂತ ಎಂದಾರೋ ವಾಯುದೇವರಾಗಲಿ ಪರಮಾತ್ಮನಾಗಿ ಬಿಟ್ಟಿದ್ದಾರ? ಇಲ್ಲ. ಇದು ಸಕಲ ಲಕ್ಷಣ ಅಂತ. ನಾವು ಮರೆತರೂ ನಮ್ಮನ್ನು ಮರೆಯದೇ ಇದ್ದವನು ಅಂತಾದರೆ ಭಗವಂತ. ಹೀಗೆ ಆಲೋಚಿಸಿದರೆ ಭಗವಂತ ನಮಗೆ ಎಷ್ಟು ರೀತಿಯಿಂದ ಉಪಕಾರ ಮಾಡ್ತಾನೆ ಅಂತ ನಮ್ಮ ಅರಿವಿಗೆ ಬರುತ್ತೆ. ಆದರೆ ಲೋಕದ ಗೆಳೆಯರು ಒಂದಲ್ಲ ಒಂದು ದಿನ ನಮ್ಮನ್ನು ಕೈ ಬಿಡ್ತಾರೆ. ಅದಕ್ಕೆ ದಾಸರು ಹೇಳ್ತಾರೆ, ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯ್ಬರು, ಉಂಟಾದತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರು ಕಾಡ ಬೆಳದಿಂಗಳು. ಈ ಸಂಸಾರ ಕತ್ತಲೆ ಬೆಳದಿಂಗಳು. ನಮ್ಮ ಲೋಕದಲ್ಲಿರ್ತಕ್ಕಂಥ ಸ್ನೇಹಿತರು ಬಂಧು ಬಾಂಧವರೆಲ್ಲ ನಮ್ಮಲ್ಲಿ ಏನೋ ಸಂಪತ್ತಿದ್ದರೆ ಅದಕ್ಕಾಗಿ ಬರ್ತಾರೆ. ಯಾವತ್ತೂ ನಮ್ಮಲ್ಲಿರ್ತಕ್ಕಂಥ ಸಂಪತ್ತುಗಳೆಲ್ಲ ನಾಶ ಆಗಿ ನಾವು ಬಡತನಕ್ಕೆ ಬರ್ತೀವೋ ಅವಾಗ ನಮ್ಮ ಹತ್ರ ಯಾರೂ ಸುಳಿಯಲ್ಲ. ಆದರೆ ಈ ಯಾವುದನ್ನು ಗಣನೆ ಮಾಡದೆ ನಮಗೆ ಪರಮಾಪ್ತ ಸಖನಾಗಿರೋನು ಯಾರು ಅಂದರೆ, ಅವಿಜ್ಞಾತನಾಗಿ ಒಳಗೆ ನಮ್ಮೊಳಗೆ ಇರೋನು, ಹೃದಯ ಗುಹೆಯಲ್ಲೇ ಇರೋನು ಭಗವಂತ. ಅದೇ ಲೋಕನಾಥ ಜಗದೇಕ ಬಂದು ಅಂತ ನಾವು ಅವನನ್ನು ನಾವು ಮರೆತರೂ ನಮ್ಮನ್ನು ಮರೆಯದೇ ಇದ್ದವನು ಯಾರು ಅಂತ ಆದರೆ ಭಗವಂತ. ಇದನ್ನು ನಾವು ಸದಾಕಾಲ ನೆನಪಿಟ್ಟುಕೋಬೇಕು ಅಂತ. ಅರ್ಜುನ ಇದನ್ನು ಚೆನ್ನಾಗಿ ಬಲ್ಲವನಾಗಿದ್ದ. ಅದಕ್ಕೆ ಮಹಾಭಾರತ ಯುದ್ಧಕ್ಕಿಂತ ಮುಂಚೆ ಕೃಷ್ಣನ ಬಳಿ ಹೋಗಿ ಇಬ್ಬರು ಹೋದಾಗ ದುರ್ಯೋಧನನು ಹೋಗ್ತಾನೆ, ಅರ್ಜುನನು ಹೋಗ್ತಾನೆ. ಆವಾಗ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ, ನಿರಾಯುಧನಾಗಿದ್ದರೂ ಸರಿಯೇ, ನೀನೇ ನಮಗೆ ಬೇಕು ಅಂತ. ಅದೇ ದುರ್ಯೋಧನ ಹೇಳ್ತಾನೆ, ಅಜ್ಞಾನಿ ದುರ್ಯೋಧನ ಕೃಷ್ಣನನ್ನು ಕುರಿತು, ನಿರಾಯುಧನಾದ ನೀನು ನಮಗೆ ಬೇಡ, ನಿನ್ನನ್ನು ಕಟ್ಕೊಂಡು ನಾವೇನು ಮಾಡಬೇಕು, ನಿನ್ನ ನಾರಾಯಣ ಸೈನ್ಯ ಸಂಪತ್ತನ್ನು ನಮಗಾಗಿ ಕೊಡು ಸಾಕು ಅಂತ. ಆಮೇಲೆ ಮಹಾಭಾರತ ಯುದ್ಧ ಆಗತ್ತೆ. ಕೃಷ್ಣ ಅರ್ಜುನನ ಸಖನಾಗಿ ಆತನಿಗೆ ಜಯವನ್ನು ತಂದುಕೊಡ್ತಾನೆ. ಆದ್ದರಿಂದ ಸಖ್ಯ ಅನ್ನೋದು ನಮಗಿಂತ ಹೆಚ್ಚಾಗಿ ಭಗವಂತನಿಗೆ ಹೊಂದತ್ತೆ. ಯಾಕಂದರೆ ನಾವು ಬಿಟ್ಟರು ಅವನು ನಮ್ಮನ್ನು ಬಿಡಲ್ಲ, ಆ ರೀತಿಯಾಗಿ ರಕ್ಷಣೆ ಮಾಡೋನು ಅಂತ. ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ, ಜೀವ ಈ ದೇಹದಿಂದ ಹೊರಡುವ ಸಮಯ ಬಂದಾಗ ತಾನೇ ಜೊತೆಯಲ್ಲಿದ್ದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ವಾಯುದೇವರು ಮತ್ತು ಭಗವಂತ ಇಬ್ಬರೂ ಕೂಡ ನಮಗೆ ಅವಿಜ್ಞಾತ ಸಖರು ಅಂತೇಳಿ ಆ ಜೀವನನ್ನು ಒಂದು ಹೆಗಲ ಮೇಲೆ, ಪರಮಾತ್ಮನನ್ನು ಇನ್ನೊಂದು ಭುಜದ ಮೇಲೆ ಕರ್ಕೊಂಡು ವಾಯುದೇವರ ಈ ಶರೀರದಿಂದ ಇನ್ನೊಂದು ಶರೀರಕ್ಕೆ ಪ್ರಯಾಣ ಮಾಡುವಂಥದ್ದು. ಹೀಗೆ ನಮ್ಮ ಜೊತೆಗೆ ನಿತ್ಯ ಅವಿಯೋಗಿಗಳಾಗಿ ಇರ್ತಕ್ಕಂಥವರು ವಾಯುದೇವರು ಮತ್ತು ಪರಮಾತ್ಮ, ಇವರಿಬ್ಬರೇ ನಮಗೆ ಅನಿಮಿತ್ತ ಸಖರು ಅಂತ. ಇಂಥ ಭಗವಂತನ ಸಖ್ಯದಿಂದ ಜೀವ ಏನನ್ನು ಬೇಕಾದರೂ ಸಾಧಿಸ್ಕೋಬೋದು ಅನ್ನೋದಕ್ಕೆ ಅರ್ಜುನನೇ ಉತ್ತಮ ಉದಾಹರಣೆ. ಅಭಿಮನ್ಯುವನ್ನು ಕೃಷ್ಣ ಸಂಹಾರ ಮಾಡಿಸ್ದ, ಅರ್ಜುನನನ್ನು ಹಾಗೆ ಮಾಡಲಿಲ್ಲ. ಇನ್ನು ಸುಧಾಮನು ಕೂಡ ಕೃಷ್ಣನ ಸಖನೇ. ಸಾಂದೀಪಿನಿ ಗುರುಕುಲದಲ್ಲಿ 64 ದಿನಗಳ ಕಾಲ ಕ್ಲಾಸ್ಮೇಟ್ ಆಗಿದ್ದವನು ಅವನು. ಸುಧಾಮ ಅಂದರೆ ಇಹಪರಗಳ ಎರಡಲ್ಲೂ ಕೂಡ ಉತ್ತಮವಾದ ಸಾಧನೆ ಮಾಡಿ ಕೊನೆಗೆ ಮೋಕ್ಷವನ್ನು ಕೂಡ ಅವನಿಗೆ ಅನುಗ್ರಹಿಸಿದವನು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ. ಆ ಸಖ್ಯ ಹೇಗಿರಬೇಕು ಅಂದರೆ ನಾವು ಏನೇ ಮಾಡೋದಿದ್ರೂ ಮೊದಲಿಗೆ ತಿಳಿಸೋದು ಮಿತ್ರನಿಗೆ. ಉದಾಹರಣೆಗೆ ಊಟ ಮಾಡುವಾಗ ಮೊದಲಿಗೆ 5 ಆಹುತಿ ಪ್ರಾಣಾಯ ಸ್ವಾಹ ಇತ್ಯಾದಿ 5 ಆಹುತಿ, ಆ 5 ಭಗವಂತನ ರೂಪಗಳಿಗೆ ವಾಯುದೇವರ ಅಂತರ್ಯಾಮಿಯಾಗಿರೋ ಭಗವಂತನಿಗೆ 5 ಆಹುತಿ ಅಂತ. 5 ತುತ್ತು ಅವನಿಗೆ ಕೊಟ್ಟಿದ್ದಕ್ಕೆ ನಮಗೆ ನಾವು ತಿಂದ ಆಹಾರವನ್ನು ಜೀರ್ಣ ಮಾಡಿ ಅಂಗಾಂಗಗಳಿಗೆ ಪ್ರವಹಿಸುವಂತೆ ಮಾಡಿ ದೇಹದ ಬೆಳವಣಿಗೆಗೆ ಮಾತ್ರ ಅಲ್ಲದೆ ಮನಸ್ಸಿಗೆ ಉಪಾದಾನ ಕಾರಣವಾಗಿ ಸತ್ಕರ್ಮಗಳಲ್ಲಿ ಪ್ರವೃತ್ತಿ ಉಂಟಾಗುವಂತೆ ಮಾಡೋನು ಯಾರು? ಅದೇ ವಾಯುದೇವರು, ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ. ಇದು ಸಕನ ಪರಮ ಮುಖ್ಯ ಲಕ್ಷಣ ಅಂತೇಳಿ. ಈ ರೀತಿಯಾಗಿ ನಾವು ಕೊಟ್ಟಿದ್ದೇನು? 5 ತುತ್ತು. 5 ತುತ್ತಿಗೆ ಆ ಜೀವಮಾನ ಎಲ್ಲ ಸಾಧನೆ ಮಾಡುವಂಥ ಉತ್ಕೃಷ್ಟವಾದ ಮನಸ್ಸನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಅಷ್ಟೇ ಅಲ್ಲ, ನಮಗೆ ಅನಂತ ಮಡಿ ಮಾಡಿ ಜನ್ಮ ಜನ್ಮಗಳಲ್ಲಿ ಅನುಗ್ರಹಿಸೋನು ಭಗವಂತ ಅಂತ. ಅದಕ್ಕೆ ಊಟ ಮಾಡೋ ಕಾಲಕ್ಕೆ ಭುಂಜೀತ ಹೃದ್ಗತಂ ವಿಷ್ಣು ಸ್ವರಂ ತದ್ಗತ ಮಾನಸ ಅಂತ ಆ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ. ಅರ್ಜುನನ ಪ್ರಸಂಗದಲ್ಲಿ ನೋಡ್ತೀವಿ, ಅರ್ಜುನ ಒಂದೆರಡು ಬಾರಿ ಕೃಷ್ಣನನ್ನು ಮರೆತದ್ದಿದೆ, ಅಹಂಕಾರದಿಂದ ಅಥವಾ ಪ್ರಾರಬ್ಧ ಕರ್ಮವಶಾತೋ ಅಜ್ಞಾನದಿಂದ. ಆದರೂ ಕೃಷ್ಣ ಅವನಿಗೆ ಎಚ್ಚರಿಕೆಯನ್ನು ಮಾತ್ರ ಕೊಟ್ಟು ಮುಂದೆ ಮರೆಯದಂತೆ ಅವನನ್ನು ಅನುಗ್ರಹಿಸ್ತಾರೆ. ಕೃಷ್ಣನನ್ನು ಮರೆತರೆ ಅರ್ಜುನ ಶೂನ್ಯ ಅನ್ನೋದನ್ನು ತೋರಿಸ್ಕೊಟ್ಟು ನಂತರ ರಕ್ಷಣೆ ಮಾಡಿದ. ಇದು ಸಖ್ಯ ಭಕ್ತಿ. ಈ ರೀತಿಯಾಗಿ ಆ ಸಖ್ಯ ಅನ್ನೋದನ್ನು ಆ ರೀತಿಯಾಗಿ ಚಿಂತನೆ ಮಾಡಬೇಕು. ಶ್ರೀಮದಾಚಾರ್ಯರು ತಮ್ಮ ಎಲ್ಲ ಗ್ರಂಥಗಳಲ್ಲೂ ಕೂಡ ಪರಮ ಸುಹೃತ್ ಪ್ರೇಷ್ಠ ಪ್ರೇಷ್ಠ ತಮಾಯಮೆ ಅಂತ ಅನೇಕ ಕಡೆಗೆ ತನಗೆ ಭಗವಂತನೇ ಅತ್ಯಂತ ಪ್ರಿಯನಾಗಿರ್ತಕ್ಕಂಥವನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಆಚಾರ್ಯರು ಬದರಿ ಕ್ಷೇತ್ರಕ್ಕೆ ತೆರಳಿದಾಗ ಅಲ್ಲಿ ವೇದವ್ಯಾಸ ದೇವರು ತೋರಿದ ಪ್ರೀತಿ, ಅಲ್ಲಿಂದ ನಾರಾಯಣ ಆಶ್ರಮಕ್ಕೆ ಕರೆದುಕೊಂಡು ಹೋಗಿರ್ತಕ್ಕಂಥ ರೀತಿ ನೋಡಿದಾಗ ಆಚಾರ್ಯರಿಗೆ ಭಗವಂತ ಎಷ್ಟು ರೀತಿಯಿಂದ ಸಖನಾಗಿದ್ದ ಅನ್ನೋದರ ಪರಿಚಯ ಆಗುತ್ತೆ. ಅದಕ್ಕೆ ನಾವು ಚಿಂತನೆ ಮಾಡಬೇಕು. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರೋ ಪಾಂಡುರಂಗ, ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ವಿ ಅಂತ ಆದರೆ ಜನ್ಮಗಳಲ್ಲೂ ಅನಿಮಿತ್ತ ಬಂದು ಅನಿಮಿತ್ತ ಸಖನಾಗಿ ಭಗವಂತ ಆ ಜೀವರನ್ನು ರಕ್ಷಣೆ ಮಾಡ್ತಾನೆ. ಈ ರೀತಿಯಾಗಿ ಚಿಂತನೆ ಮಾಡಬೇಕು.